ಆ ನಿಟ್ಟಿನಲ್ಲಿ ಕೃಷಿಯೇತರ ಚಟುವಟಿಕೆಗಾಗಿ ಇವತ್ತು ಹೈನುಗಾರಿಕೆಗಿರ್ಬೋದು ಅಥವಾ ಕುಕ್ಕಟ ಉದ್ಯಮ ಆಗಿರ್ಬೋದು ಅಥವಾ ಹೀಗೆ ಬೇರೆ ಬೇರೆ ಉಪ ಕೃಷಿಯೇತರ ಚಟುವಟಿಕೆಗಳಿಗಾಗಿ ಅವುಗಳನ್ನು ಮುಖ್ಯ ಕಸುಬನ್ನಾಗಿಸಿಕೊಳ್ಳುವಲ್ಲಿ ರೈತರು ಇಂದು ಸಾಕಷ್ಟು ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಆ ನಿಟ್ಟಿನಲ್ಲಿ ಈ ಜಾನುವಾರುಗಳು ಮನುಷ್ಯನಿಗೆ ಹೇಗೆ ಬದುಕಲಿಕ್ಕೆ ಜೀವಿಸಲಿಕ್ಕೆ ಅರ್ಹತೆ ಇದೆಯೋ ಹಾಗೆ ಮನುಷ್ಯನಿಗೆ ಪೂರಕವಾಗಿ ಜಾನುವಾರುಗಳು ಕೂಡ ತಾವು ಬದುಕೋದ್ರ ಜೊತೆಗೆ ಮನುಷ್ಯನಿಗೆ ಪೂರಕವಾಗಿ ನಿಂತಿವೆ. ಜಾನುವಾರುಗಳು ವರ್ಷದುದ್ದಕ್ಕೂ ಹೇಗೆಲ್ಲ ಕಾಪಾಡಿಕೊಳ್ಬಹುದು, ಜಾನುವಾರುಗಳ ಪಾಲನೆಯನ್ನು ಹೇಗೆ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದರೆ ಅವುಗಳ ಆರೋಗ್ಯವನ್ನು ಕಾಪಾಡಬಹುದು ಮತ್ತು ಅವುಗಳ ದೀರ್ಘಾವಧಿಯ ಜೀವಿಸುವಿಕೆಯನ್ನು ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಗಳಾದ ಡಾಕ್ಟರ್ ಬಿ ಕೆ ರಮೇಶ್ ಅವರು. ಡಾಕ್ಟರ್, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಡಾಕ್ಟ್ರೆ, ವಿಶೇಷವಾಗಿ ಈ ಜಾನುವಾರುಗಳು ನಮ್ಮ ರೈತರಿಗೆ ಬೇಸಿಗೆಯಲ್ಲಿ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಂಡು ಸಾಕಷ್ಟು ಆದಾಯವನ್ನು ನೀಡಲಿಕ್ಕೆ ಹೇಗೆ ರೈತರು ಪ್ರತಿಯಾಗಿ ಅವುಗಳನ್ನು ಹೇಗೆ ವೈಜ್ಞಾನಿಕ ಪಾಲನೆಯನ್ನು ಆರೈಕೆಯನ್ನು ಮಾಡಬಹುದು ಅಂತೀರಿ? ಮುಖ್ಯವಾಗಿ ನಾವು ಈ ಜಾನುವಾರುಗಳನ್ನು ಹಿಂದೆ ಕೃಷಿಯ ಜೊತೆಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಒಂದು ವಿಷಯ. ಇತ್ತೀಚಿನ ದಿನಗಳಲ್ಲಿ ಜಾನುವಾರುಗಳನ್ನೇ ಸಾಕಿ ಅದರಿಂದ ಆದಾಯ ಗಳಿಸ್ತಕ್ಕಂತಹ ಒಂದು ಪರಿಪಾಠ ಬೆಳೆದು ಬಂದಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ, ನಾವು ಬಳ್ಳಾರಿ ಜಿಲ್ಲೆಗೆ ಹೊಂದಿಸ್ಕೊಂಡ್ರೆ ಪಕ್ಕದ ಕೊಪ್ಪಳ ಇರ್ಬೋದು, ಹಾಗಾಗಿ ಅಲ್ಲಿ ಹೈನುಗಾರಿಕೆಯನ್ನು ಕೈಗೊಂಡಿರ್ತಕ್ಕಂಥ ಸಾಕಷ್ಟು ಜನ ರೈತರು ನಾವು ನೋಡ್ಲಿಕ್ಕೆ ಸಿಗ್ತಾರೆ. ಹಾಗೆಯೇ ಹೈನುಗಾರಿಕೆ ಅಂದಾಗ ಅದು ಬರೀ ಮಿಶ್ರತಳಿ ಆಕಳುಗಳಷ್ಟೇ ಅಲ್ಲ, ಎಮ್ಮೆಗಳ ಪಾಲನೆಯನ್ನು ಹೆಚ್ಚಾಗಿ ನಾವು ನೋಡ್ತೀವಿ ಈ ಭಾಗದಲ್ಲಿ ಮುಖ್ಯವಾಗಿ. ಹಾಗಾಗಿ ಇವುಗಳ ನಿರ್ವಹಣೆ ಬೇಸಿಗೆಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗೆಯೇ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಹ ಈ ಭಾಗದಲ್ಲಿ ನಾವು ಹೆಚ್ಚು ಕಾಣೋದ್ರಿಂದ ಅವುಗಳನ್ನು ಸಹ ಬೇಸಿಗೆಯಲ್ಲಿ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಒಂದು ವಿಚಾರ. ಎರಡನೇದಾಗಿ ಮುಂದೆ ಮಳೆಗಾಲ ಬರುತ್ತೆ, ಬೇಸಿಗೆ ಮುಗಿದ ತಕ್ಷಣ ಮಳೆ ಶುರುವಾಗ್ತಕ್ಕಂಥ ಸಂದರ್ಭ, ಆ ಸಂದರ್ಭಕ್ಕೆ ಬೇಸಿಗೆಯಲ್ಲೇ ನಾವೇನಾದರೂ ಸಿದ್ಧತೆಗಳನ್ನು ಮಾಡಲಿಕ್ಕಿದೆಯಾ ಅನ್ನೋದನ್ನು ಸಹ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಬೇಸಿಗೆ ಅಂದ ತಕ್ಷಣ ನಮ್ಮ ಕಲ್ಯಾಣ ಕರ್ನಾಟಕದ ಬೇಸಿಗೆ ಭಾಳ ಹೆಚ್ಚಾಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ತುಂಬ ಹೆಚ್ಚು ಪ್ರಖರವಾದಂಥ ಬಿಸಿಲಿರುತ್ತೆ. ಆ ಸಂದರ್ಭದಲ್ಲಿ ಮನುಷ್ಯರು ನಾವೆಲ್ಲ ಅನೇಕ ಸಮಸ್ಯೆಗಳನ್ನು ಎದುರಿಸ್ತೇವೆ, ಅದಕ್ಕೆ ನಾವು ಅನೇಕ ಸಿದ್ಧತೆಗಳನ್ನು ಸಹ ಮಾಡ್ಕೋತೇವೆ. ಪ್ರಾಣಿಗಳಿಗೆ ನಾವು ಅನೇಕ ವೇಳೆ ಗಮನವನ್ನು ಕೊಡದೇ ಇರೋದು ನಮ್ಗೆ ಕಾಣುತ್ತೆ. ಹಾಗಾಗಿ ಬೇಸಿಗೆಗೆ ಮುಂಚಿತವಾಗಿಯೇ ಕೆಲವು ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರ ಕಡೆ ರೈತರು ಗಮನ ಹರಿಸಿದರೆ ಬೇಸಿಗೆ ಸಹ ಜಾನುವಾರುಗಳಿಗೆ ಹೆಚ್ಚು ಆರಾಮದಾಯಕವಾಗಿರ್ಬೋದು. ಹಾಗೆಯೇ ಆರಾಮದಾಯಕ ಆಗಿರೋದ್ರಿಂದನೇ ಅವುಗಳ ಉತ್ಪಾದನಾ ಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು. ಹಾಗಾಗಿ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಬಹಳ ಮುಖ್ಯ ಅನ್ನೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಡಾಕ್ಟ್ರೆ, ಇಂಥ ಒಂದು ನಿರ್ವಹಣೆಯನ್ನು ಹೆಚ್ಚೆಚ್ಚು ಈ ಉಷ್ಣತೆಯಿಂದ ಜಾನುವಾರುಗಳ ಮೇಲೆ ಬೀರುವಂಥ ಪ್ರಭಾವಗಳು ಏನೇನು ಅಂತೀರಿ? ಬಹಳ ಮುಖ್ಯವಾಗಿ ನಾನೀಗಾಗಲೇ ಹೇಳಿದಾಗೆ ಮುಖ್ಯವಾಗಿ ನಾವು ಹೈನುಗಾರಿಕೆಯನ್ನು ಸಹ ಮಾಡ್ತಕ್ಕಂಥದ್ದು ಹಾಲು ಉತ್ಪಾದನೆಗೆ, ಹಾಲಿನ ಉತ್ಪಾದನೆಯಿಂದ ಅಧಿಕವಾದಂತಹ ಒಂದು ಲಾಭವನ್ನು ಗಳಿಸ್ಲಿಕ್ಕೆ ಮಾಡ್ತೇವೆ. ನಾವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಭಾಳ ಒಂದು ಆಹ್ಲಾದಕರ ವಾತಾವರಣ ಇರ್ತದೆ. ಅದರಲ್ಲೂ ಈ ಭಾಗದಲ್ಲಿ ಚಳಿಗಾಲ ಭಾಳ ಒಳ್ಳೆಯ ವಾತಾವರಣ. ಆ ಸಂದರ್ಭದಲ್ಲಿ ವಾತಾವರಣದ ಉಷ್ಣತೆ 25-28 ಡಿಗ್ರಿ ಸೆಂಟಿಗ್ರೇಡ್ ಏನು ವಾತಾವರಣದಲ್ಲಿರುತ್ತೆ ಅದು ಭಾಳ ಒಂದು ಆಹ್ಲಾದಕರ ವಾತಾವರಣ ನಮಗೂ ಸಹ ಮತ್ತು ಪ್ರಾಣಿಗಳಿಗೂ ಸಹ. ಚಳಿಗಾಲ ಕಳೆದ ತಕ್ಷಣ ಬೇಸಿಗೆ ಶುರುವಾದಂಥ ಸಂದರ್ಭದಲ್ಲಿ ಈ 33-35 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಈ ಉಷ್ಣತೆಗೆ ಜಾನುವಾರುಗಳು ಹೊಂದ್ಕೊಳ್ಳಿಕ್ಕೆ ಹೆಣಗಬೇಕಾಗ್ತದೆ. ಯಾಕೆಂದರೆ ನಾವೆಲ್ಲ ನಮ್ಮ ದೇಹದ ಉಷ್ಣತೆಗಳನ್ನು ಕಾಪಾಡ್ಕೋಬೇಕು. ಅದು ಚಳಿ ತುಂಬ ಚಳಿ ಇದ್ರೂ ನಮ್ಮ ದೇಹದ ಉಷ್ಣತೆ ಇಷ್ಟೇ ಇರಬೇಕಂತಿರ್ತದೆ. ಉದಾಹರಣೆಗೆ ಜಾನುವಾರುಗಳಲ್ಲಿ ನಾವು ಹಸು ಎಮ್ಮೆಗಳಲ್ಲಿ ನೋಡಿದ್ರೆ ಅದು 100-99-101 ಡಿಗ್ರಿ ಫ್ಯಾರನ್ಹೀಟ್ ವರೆಗೂ ದೇಹದ ಉಷ್ಣತೆ ಇರುತ್ತೆ. ಅಷ್ಟನ್ನು ನಾವುಗಳು ಕಾಪಾಡ್ಕೋಬೇಕು. ತುಂಬ ಚಳಿ ಇದ್ದಾಗ ಹೆಚ್ಚು ದೇಹದಲ್ಲಿ ಹೆಚ್ಚು ಶಾಖವನ್ನು ಉತ್ಪಾದನೆ ಮಾಡಿ ಅದನ್ನು ಕಾಪಾಡಿಕೊಳ್ಬೇಕಾಗ್ತದೆ. ತುಂಬ ಬಿಸಿಲಿದ್ದಾಗ ವಾತಾವರಣದಲ್ಲಿ ದೇಹವನ್ನು ತಂಪಾಗಿಡಲಿಕ್ಕೆ ಅವು ಹೆಣಗಬೇಕಾಗ್ತದೆ. ಹಾಗಾಗಿ ಈ ಭಾಗದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಉಷ್ಣತೆ 40 ಡಿಗ್ರಿ ಸೆಂಟಿಗ್ರೇಡನ್ನು ಮೀರಿ ಹೋಗೋದ್ರಿಂದ ಜಾನುವಾರುಗಳು ಹೆಚ್ಚು ಉಷ್ಣತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಹೆಣಗಬೇಕಾದಂಥದ್ದನ್ನು ನಾವು ಗಮನಿಸ್ತೇವೆ. ವಾತಾವರಣದ ಉಷ್ಣತೆ ಜಾಸ್ತಿ ಆದಾಗ ಭಾಳ 3 ಮುಖ್ಯ ಸಮಸ್ಯೆಗಳನ್ನು ನಾವು ಜಾನುವಾರುಗಳಲ್ಲಿ ಗಮನಿಸ್ಬೋದು. ಒಂದನೇದಾಗಿ ಅವುಗಳ ಇಳುವರಿ, ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಹಾಗೆ ಕುರಿ ಮೇಕೆಗಳಿಗೆ ನಾವು ಬಂದರೆ ಅವುಗಳ ತೂಕ ಪಡಿತಕ್ಕಂಥ ಪ್ರಮಾಣ ಕಡಿಮೆ ಆಗ್ತದೆ. ಅದು ಬೇರೆ ಬೇರೆ ಕಾರಣಕ್ಕೆ ನಾನು ನಂತರ ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಎರಡನೇದಾಗಿ ಭಾಳ ಮುಖ್ಯವಾಗಿ ಸಂತಾನೋತ್ಪತ್ತಿಯ ಕ್ಷಮತೆ ಈ ಸಂದರ್ಭದಲ್ಲಿ ಕಡಿಮೆ ಆಗೋದನ್ನು ನಾವು ಜಾನುವಾರುಗಳಲ್ಲಿ ನೋಡ್ತೇವೆ ಉಷ್ಣತೆಯ ದೃಷ್ಟಿಯಿಂದನೇ. ಅದರಲ್ಲೂ ಭಾಳ ಮುಖ್ಯವಾಗಿ ಈ ಭಾಗದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಎಮ್ಮೆಗಳನ್ನು ಸಾಕ್ತಾ ಇರೋದ್ರಿಂದ ಎಮ್ಮೆಗಳ ಮೈಬಣ್ಣ ಕಪ್ಪಿರೋದ್ರಿಂದ ಹಾಗೆ ಜೊತೆಯಲ್ಲಿ ಅವುಗಳಲ್ಲಿ ಬೆವರು ಗ್ರಂಥಿಗಳು ಭಾಳ ಕಡಿಮೆ ಸಂಖ್ಯೆಯಲ್ಲಿರೋದ್ರಿಂದ ಉಷ್ಣತೆಯನ್ನು ಕಾಪಾಡಲಿಕ್ಕೆ ಅವುಗಳಿಗೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ನಾವು ಕೆಲವು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಆ ಸಂದರ್ಭದಲ್ಲಿ ಎಮ್ಮೆಗಳಲ್ಲಿ ಸಂತಾನೋತ್ಪತ್ತಿಯ ಒಂದು ಕ್ಷಮತೆ ಕಡಿಮೆ ಆಗ್ತದೆ, ಸುಲಭವಾಗಿ ಗರ್ಭ ಧರಿಸೋದಿಲ್ಲ, ಹಾಗೆಯೇ ಬೆದೆಯ ಲಕ್ಷಣಗಳನ್ನು ತೋರಿಸೋದಿಲ್ಲ. ಯಾವಾಗ ಬೆದೆಯ ಲಕ್ಷಣಗಳನ್ನು ತೋರಿಸೋದಿಲ್ವೋ ರೈತರು ಆ ಬೆದೆಯನ್ನು ಗುರುತಿಸೋಕ್ಕಾಗದೇ ಇದ್ದರೆ ಈ ಬೇಸಿಗೆಯ ಮೂರ್ನಾಲ್ಕು ತಿಂಗಳುಗಳನ್ನು ಅವರು ಆ ಸಂದರ್ಭದಲ್ಲಿ ಕಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಎಮ್ಮೆ ಗರ್ಭ ಧರಿಸುವ ಮತ್ತು ಹಾಲು ಕೊಡ್ತಕ್ಕಂಥದ್ದು ಮೂರ್ನಾಲ್ಕು ತಿಂಗಳು ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳೋದು ಭಾಳ ಮುಖ್ಯ, ಅಂದರೆ ಸಂತಾನೋತ್ಪತ್ತಿಯನ್ನು ನಾವು ಅವುಗಳ ಕ್ಷಮತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ. ಮೂರನೇದಾಗಿ ಭಾಳ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಸಹ ಕಡಿಮೆ ಆಗುತ್ತೆ. ಅದಕ್ಕೆ ಮುಖ್ಯ ಕಾರಣ ನಾವು ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಒಳ್ಳೆಯ ಮೇವನ್ನು ಒದಗಿಸ್ಲಿಕ್ಕೆ ಆಗದೇ ಇರತಕ್ಕಂಥದ್ದು. ನಾವು ಮಳೆಗಾಲದಲ್ಲಿ ಹಸಿರು ಹುಲ್ಲನ್ನು ಬೆಳಿತೀವಿ ಅಥವಾ ಸಿಗುತ್ತೆ, ಆ ಸಂದರ್ಭದಲ್ಲಿ ಹಸಿರು ಹುಲ್ಲನ್ನು ಮೇಯಿಸ್ತೇವೆ. ಆದರೆ ಬೇಸಿಗೆ ಬಂದ ತಕ್ಷಣ ದನಗಳಿಗೆ ಏನು ಮೇವಿದೆ ಅಂತ ನಾವು ಗಮನಿಸಿದಾಗ ಅಲ್ಲಿ ನಾವು ಭಾರತೀಯ ಪದ್ಧತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಒಣ ಹುಲ್ಲನ್ನು ಬಿಟ್ಟರೆ ಇಲ್ಲಿ ಭತ್ತ ಬೆಳೀತಾರೆ ಭತ್ತದ ಹುಲ್ಲು ಅಥವಾ ಜೋಳ ಜೋಳದ ಸಪ್ಪೆ ಹೀಗೆ ಒಣ ಹುಲ್ಲನ್ನು ಮೇವನ್ನು ಬಿಟ್ಟರೆ ಹಸಿರು ಹುಲ್ಲನ್ನು ಕೊಡೋ ಅವಕಾಶ ಸಾಮಾನ್ಯವಾಗಿ ನಾವು ನೋಡಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಅದರಲ್ಲೂ ಬಹಳ ಮುಖ್ಯವಾಗಿ ಖನಿಜಗಳ ಕೊರತೆಯಿಂದ ಮತ್ತು ಪ್ರೋಟೀನ್ನ ಕೊರತೆಯಿಂದ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಹಸು ಎಮ್ಮೆಗಳಿಗೆ ಅಲ್ದಲೇನೆ ಇಲ್ಲಿ ನಾವು ಎತ್ತುಗಳನ್ನು ಸಹ ಗಮನಿಸಬೇಕು. ಯಾಕೆ ಅಂತ ಹೇಳಿದರೆ ಎತ್ತುಗಳು ಬೇಸಿಗೆ ಆದ ತಕ್ಷಣ ಮಳೆ ಶುರುವಾದ ತಕ್ಷಣ ಭಾಳ ಹೆಚ್ಚು ಕೆಲಸ ಇರತಕ್ಕಂತಹದ್ದು ಎತ್ತುಗಳಿಗೆ. ಹಾಗಾಗಿ ಅವಳ ಆರೋಗ್ಯಪೂರ್ಣವಾಗಿರಬೇಕು ಮತ್ತು ರೋಗ ನಿರೋಧ ಶಕ್ತಿ ಹೆಚ್ಚಾಗಿರಬೇಕು. ಈ ಬೇಸಿಗೆಯ ಸಂದರ್ಭದಲ್ಲಿ ಏನಾದರೂ ನಾವು ಸರಿಯಾದ ಮೇವನ್ನು ಒದಗಿಸದೇ ಇದ್ದರೆ ಅವುಗಳ ಆ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳದೇ ಇದ್ದರೆ ಮಳೆಗಾಲ ಬಂದು ವಾತಾವರಣದಲ್ಲಿ ಬದಲಾವಣೆ ಆದ ತಕ್ಷಣ ಅವು ಅನೇಕ ರೋಗಗಳಿಗೆ ತುತ್ತಾಗೋದನ್ನು ಗಮನಿಸ್ತೇವೆ. ಹಾಗಾಗಿ ಈ ಮೂರು ವಿಷಯಗಳ ಬಗ್ಗೆ ನಾವು, ಒಂದು ಹಾಲಿನ ಇಳುವರಿ ಅಥವಾ ತೂಕ ಗಳಿಸೋದು ಕುರಿ ಮೇಕೆಗಳಲ್ಲಿ, ಎರಡನೇದು ಅವುಗಳ ಸಂತಾನೋತ್ಪತ್ತಿ, ಮೂರನೇದು ಅವುಗಳ ರೋಗ ನಿರೋಧಕ ಶಕ್ತಿ, ಈ ಸ್ತರಗಳಲ್ಲಿ ನಾವು ಅನೇಕ ತೊಂದರೆಗಳನ್ನು ಕಾಣ್ತೇವೆ ಜಾನುವಾರುಗಳಲ್ಲಿ. ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದ್ದು ಭಾಳ ಮುಖ್ಯ. ಹಾಗಾದರೆ ಡಾಕ್ಟರ್, ಈ ಮೂರು ಸಮಸ್ಯೆಗಳನ್ನು ನಾವು ಬೇಸಿಗೆಯಲ್ಲಿ ಭಾಳ ಸಮರ್ಪಕವಾಗಿ ನಿರ್ವಹಿಸಿದ್ದೆ ಆದಲ್ಲಿ ಖಂಡಿತವಾಗಿ ಕೂಡ ದೀರ್ಘಕಾಲದವರೆಗೆ ಅವುಗಳ ಆರೋಗ್ಯವನ್ನು ಮತ್ತು ಅವುಗಳ ಸಂತಾನೋತ್ಪತ್ತಿಯ ಒಂದು ತೀವ್ರತೆಯನ್ನು ಕೂಡ ನಾವು ಹೆಚ್ಚಾಗಿ ನಾವು ಕಾಣಬಹುದು. ಜೊತೆಗೆ ತ್ವರಿತಗತಿಯಲ್ಲಿ ಅವುಗಳ ವಂಶಾವಳಿಯನ್ನು ಮುಂದುವರಿಸುವಂಥ ಒಂದು ಪ್ರಕ್ರಿಯೆ. ಹೀಗೆ ಇದ್ರ ಜೊತೆಗೆ ಕೂಡ ಮತ್ತೊಂದು ಕಾಲಘಟ್ಟ ಅಂತ ಹೇಳಿದ್ರೆ ಇವುಗಳನ್ನು ವೈಜ್ಞಾನಿಕವಾಗಿ ನಾವು ಸಲಹೆಯನ್ನು ಪಡೆದುಕೊಳ್ಬೇಕಾಗುತ್ತೆ. ಹಾಗೆ ಯಾವ್ಯಾವ ರೀತಿಯಾಗಿ ಇವುಗಳ ಮೂರು ಕ್ರಮಗಳನ್ನು ನಾವು ವೈಜ್ಞಾನಿಕ ನಿರ್ವಹಣೆಯನ್ನು ಅನುಸರಿಸಿದರೆ ನಮ್ಮ ರೈತರು ಹೆಚ್ಚಿನ ಒಂದು ಆದಾಯವನ್ನು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ? ನಾನೀಗ ಹೇಳಿದಂತಹ ತೊಂದರೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು, ಅವುಗಳನ್ನು ನಿರ್ವಹಣೆ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಅನ್ನಲಿಕ್ಕೆ ಅನೇಕ ನಿರ್ವಹಣಾ ಕ್ರಮಗಳನ್ನು ನಾವು ಮಾಡಿಕೊಳ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಜಾನುವಾರುಗಳನ್ನು ಸಾಕ್ತಕ್ಕಂತಹ ಜಾಗ, ಅವುಗಳನ್ನು ಕಟ್ತಕ್ಕಂತಹ ಜಾಗ, ಕೊಟ್ಟಿಗೆಯಲ್ಲೇ ನಾವು ಅನೇಕ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಒಂದನೇದು ಬಹಳ ಮುಖ್ಯವಾಗಿ ಕಡಿಮೆ ಜಾಗದಲ್ಲಿ ಹೆಚ್ಚು ಜಾನುವಾರುಗಳನ್ನು ಕಟ್ಟಬಾರ್ದು. ಅಂದರೆ ಪ್ರತಿ ಜಾನುವಾರಿಗೂ ಒಂದು ನಿಗದಿತ ಸ್ಥಳವನ್ನು ನಾವು ಕೊಡಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ಪ್ರತಿಯೊಂದು ಜಾನುವಾರಿಗೆ ನಾವು ಒಂದು ಮಿಶ್ರತಳಿ ಆಕಳನ್ನು ನಾವು ಪರಿಗಣನೆ ತಗೊಂಡ್ರೆ ಒಂದು 45-50 ಚದರಡಿ ಪ್ರತಿಯೊಂದು ಜಾನುವಾರಕ್ಕೆ ಬೇಕಾಗ್ತದೆ. ಕಡಿಮೆ ಜಾಗದಲ್ಲಿ ಹೆಚ್ಚು ಜಾನುವಾರುಗಳನ್ನು ಕೊಟ್ಕೊಂಡ್ರೆ ಅವು ಆರಾಮದಾಯಕ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು, ನಾವು ನಮ್ಮ ಮನೆಗಳನ್ನು ನಾವು ಮಾಡಿಕೊಳ್ಳೋದು ನಾವು ಆರಾಮಾಗಿರಲಿಕ್ಕೆ, ಎಷ್ಟು ಆರಾಮ ಸಿಗುತ್ತೋ ಅಷ್ಟು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದೇ ದೃಷ್ಟಿಯಲ್ಲೂ ಕೊಟ್ಟಿಗೆಗಳಿರಬೇಕು. ಒಂದು ಒಂದು ಸ್ಥಳಾವಕಾಶ, ಅವುಗಳಿಗೆ ಬೇಕಾದಂಥ ಸ್ಥಳಾವಕಾಶವನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು, ಕೊಟ್ಟಿಗೆಗಳ ಛಾವಣಿ ಸ್ವಲ್ಪ ಮೇಲ್ಭಾಗದಲ್ಲಿ ಇರಬೇಕು, ಕನಿಷ್ಠ 12-15 ಎತ್ತರದಲ್ಲಿದ್ದರೆ ಗಾಳಿ ಸರಾಗವಾಗಿ ಬರ್ತಾ ಇರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಇರ್ತಕ್ಕಂಥ ಶಾಖ ಸುಲಭವಾಗಿ ಹೊರಗೋಗುತ್ತೆ. ಛಾವಣಿ ಹೆಚ್ಚು ಎತ್ತರದಲ್ಲಿರ್ತಕ್ಕಂಥದ್ದು 12-15, ಮತ್ತು ಕಿಟಕಿಗಳು. ಅನೇಕ ವೇಳೆ ಹಳ್ಳಿಗಳಲ್ಲಿ ನಾವು ನೋಡ್ತೇವೆ ಕೊಟ್ಟಿಗೆಗಳು ಮನೆಯೊಳಗೇ ಮಾಡಿಕೊಂಡಾಗ ಕಿಟಕಿಗಳನ್ನೇ ಇಟ್ಟಿರಲ್ಲ, ಭಾಳ ಸಣ್ಣ ಪ್ರಮಾಣದ ಕಿಟಕಿಗಳನ್ನ ಇಟ್ಟಿರ್ತಾರೆ. ಜೊತೆಯಲ್ಲಿ ಕಿಟಕಿಗಳನ್ನು ಒಂದೇ ಕಡೆ ಇಡೋದನ್ನು ನೋಡಿ ಸಹ ಗಮನಿಸ್ತೇವೆ ನಾವು. ಕಿಟಕಿಗಳು ಎರಡೂ ಬದಿಯಲ್ಲಿ ಇರಬೇಕು. ಹಾಗಿದ್ರೆ ಗಾಳಿ ಒಂದು ಕಡೆ ಬಂದಂತಹ ಗಾಳಿ ಇನ್ನೊಂದು ಕಡೆಗೆ ಸರಾಗವಾಗಿ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅಂದರೆ ಹೆಚ್ಚು ಕಿಟಕಿಗಳಿರಬೇಕು. ನಮ್ಮ ಭಾಗದಲ್ಲಂತೂ ಹೆಚ್ಚು ಕಿಟಕಿಗಳಿರ್ತಕ್ಕಂಥದ್ದು ಛಾವಣಿ ಹತ್ರ ಇರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನೋದನ್ನು ನಾವು ಗಮನಿಸ್ಬೇಕು. ಇನ್ನೊಂದು, ಬೇಸಿಗೆಯಲ್ಲಿ ತುಂಬ ಬಿಸಿಲು ಆದಂಥ ಸಂದರ್ಭದಲ್ಲಿ, 40 ಮೀರಿ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅವುಗಳ ಮೇವು ತಿಂತಕ್ಕಂತಹ ಒಂದು ಕ್ಷಮತೆ ಕಡಿಮೆ ಆಗೋಗ್ತದೆ. ಯಾಕೆಂದರೆ ಆ ದೇಹದ ಶಾಖವನ್ನು ಹೊರಗೆ ಹಾಕ್ಲಿಕ್ಕೋಸ್ಕರನೇ ಅವು ಕಡಿಮೆ ಮೇವನ್ನು ತಿನ್ನಬೇಕಾಗ್ತದೆ. ಮೇವು ಕಡಿಮೆ ತಿಂದರೆ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಸೊ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅವುಗಳಿಗೆ ನಾವು ಸಹಕಾರ ಮಾಡಬೇಕಂದ್ರೆ ಅವುಗಳ ಪ್ರತಿನಿತ್ಯ ದನಗಳ ಮೈ ತೊಳಿಬೇಕು. ಅದು ರೈತರೆಲ್ಲರೂ ಮಾಡ್ತಾರೆ. ಆದರೆ ಬೇಸಿಗೆಯಲ್ಲಿ ವಿಶೇಷವಾಗಿ ನಾವು ಮೈ ತೊಳೆಯೋದ್ರ ಜೊತೆಯಲ್ಲಿ ಅವುಗಳ ಮೈ ಮೇಲೆ ನೀರು ಚಿಮುಕಿಸ್ತಕ್ಕಂಥ ಸುಲಭವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಆಗಿಂದಾಗಿ ಪ್ರತಿ ಗಂಟೆಗೋ 2 ಗಂಟೆಗೋ ಒಮ್ಮೆ ಅವುಗಳ ಮೇಲೆ ಸಣ್ಣದಾಗಿ ನೀರು ಚಿಮುಕಿಸುವ ಒಂದು ವ್ಯವಸ್ಥೆ, ಈಗ ಡ್ರಿಪ್ ಸೆಟ್ಗಳು ಬರುತ್ತೆ, ಅವುಗಳನ್ನೇ ಬಳಸಿ ಅನೇಕ ರೈತರು ನಮ್ಮ ಭಾಗದಲ್ಲಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮಿಶ್ರತಳಿ ಹಸುಗಳಿಗೆ ಮತ್ತು ಎಮ್ಮೆಗಳಿಗೆ ಬಹಳ ಮುಖ್ಯ. ಯಾಕೆಂದ್ರೆ ಮಿಶ್ರತಳಿ ಹಸು ಅಂದಾಗ ಹೆಚ್ಚು ಹಾಲು ಕೊಡ್ತಾ ಇರ್ತವೆ, ಅವುಗಳು ತಿಂತಕ್ಕಂಥ ಆಹಾರ ಕಡಿಮೆ ಆಗಬಾರ್ದು, ಮೇವು ಕಡಿಮೆ ಆಗಬಾರ್ದು ಅಂತ ಹೇಳಿದ್ರೆ ಈ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಎಮ್ಮೆಗಳಲ್ಲೂ ಸಹ ಅವುಗಳಿಗೆ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋ ಸಾಧ್ಯತೆ ಕಡಿಮೆ, ಬೆವರ ಗ್ರಂಥಿಗಳು ಕಮ್ಮಿ ಇದೆ, ಅವುಗಳ ಚರ್ಮನೂ ಕಪ್ಪಿದೆ, ಹಾಗಾಗಿ ಅವುಗಳಿಗೂ ಸಹ ಈ ನೀರು ಚಿಮುಕಿಸ್ತಕ್ಕಂಥ ವ್ಯವಸ್ಥೆಯನ್ನು, ಸರಳವಾದ ವ್ಯವಸ್ಥೆ ಅವರ ರೀತಿಯಲ್ಲೇನೆ ಮಾಡಿಕೊಂಡ್ರೆ ತುಂಬ ಮುಖ್ಯ ಅನ್ನೋದನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಎಮ್ಮೆಗಳಲ್ಲಿ ವಿಶೇಷವಾಗಿ ಇದನ್ನು ಹೇಳಲಿಕ್ಕೆ ಇರ್ತಿರ್ತೇನೆ. ಎಮ್ಮೆಗಳನ್ನು ನಾವು ಆ್ಯಕ್ಚುಲಿ ವಾಟರ್ ಬಫಲೋಸ್ ಅಂತಲೇ ಹೇಳ್ತೀವಿ. ನೀರಲ್ಲಿ ಇರಲಿಕ್ಕೆ ಇಷ್ಟಪಡ್ತವೆ, ಯಾವಾಗಲೂ ಕೂಡ ನೀರು ಕೆಸರಲ್ಲಿ ಇರ್ತವೆ, ನೀರಲ್ಲಿ ಇರಲಿಕ್ಕೆ ಭಾಳ ಇಷ್ಟಪಡ್ತವೆ. ನಾವು ಹಳ್ಳಿಗಳಲ್ಲಿ ಈಗಲೂ ನೋಡ್ತೇವೆ, ಎಲ್ಲಿ ನೀರಿನ ವ್ಯವಸ್ಥೆ ಕೆರೆ ಕುಂಟೆಗಳಿದೆಯೋ ಅಥವಾ ಕೆನಾಲ್ಗಳಿದೆಯೋ ಅಲ್ಲಿ ರೈತರ ಅಲ್ಲಿ ತಗೊಂಡೋಗಿ ಅವುಗಳ ಜೊತೆಯಲ್ಲಿ ಅವರೂ ಈಜಾಡೋದನ್ನು ಗಮನಿಸ್ತೇವೆ. ಎಮ್ಮೆಗಳು ನೀರಿನಲ್ಲಿದ್ದರೆ ಹೆಚ್ಚು ಆರೋಗ್ಯಕರವಾಗಿರ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಬೇಸಿಗೆಯಲ್ಲಿ ಅವುಗಳಿಗೆ ಏನಾದರೂ ವಿಶೇಷವಾಗಿ ಹೊಂಡಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆದರೆ ಅವುಗಳ ನಿರ್ವಹಣೆ ಭಾಳ ಸುಲಭ ಆಗುತ್ತೆ, ಅವುಗಳ ಆರೋಗ್ಯ ವೃದ್ಧಿಸುತ್ತೆ, ಅವುಗಳ ಸಂತಾನೋತ್ಪತ್ತಿ ಕ್ಷಮತೆ ಸಹ. ಬರೀ ನೋಡಿ, ಇದನ್ನು ಗಮನಿಸಬೇಕು, ಬರೀ ನೀರಿನಲ್ಲಿ ಮಧ್ಯಾಹ್ನದ ಹೊತ್ತು ಅವುಗಳನ್ನು ಈಜಾಡಲು ಬಿಟ್ಟರೆ ಅವುಗಳ ಆರೋಗ್ಯ ಸುಧಾರಿಸುತ್ತೆ, ಸಂತಾನೋತ್ಪತ್ತಿ ಕ್ಷಮತೆ ಜಾಸ್ತಿ ಆಗುತ್ತೆ, ಆಹಾರ ಚೆನ್ನಾಗಿ ತಿಂತವೆ, ಇಳುವರಿ ಕಾಪಾಡು. ಸೊ ಮೂರನ್ನು ಅಲ್ಲಿ ನಾವು ಒಂದೇ ಒಂದು ನಿರ್ವಹಣಾ ಕ್ರಮದಿಂದ ಬಗೆಹರಿಸ್ಬಿಡ್ಬೋದು. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬರ್ತೀನಿ. ನಮ್ಮಲ್ಲೇ ಶಿರಗುಪ್ಪ ತಾಲೂಕಿನಲ್ಲಿ ಒಬ್ಬರು ಶ್ರೀನಿವಾಸ ರಾಜು ಅಂತ ಒಬ್ಬ ಒಳ್ಳೆಯ ರೈತ ಇದ್ದಾರೆ. ಸುಮಾರು 30-35 ಎಮ್ಮೆಗಳನ್ನು ನಿರ್ವಹಣೆ ಮಾಡ್ತಾರೆ. ಅವರ ಎಮ್ಮೆಗಳು ಪ್ರತಿನಿತ್ಯ, ಈ ಭಾಗದಲ್ಲಿ ಯಾವಾಗಲೂ ಬಿಸಿಲು ಜಾಸ್ತಿ, ಪ್ರತಿನಿತ್ಯ ಮಧ್ಯಾಹ್ನದ ಸುಮಾರು ಒಂದು 3-4 ತಾಸು ಯಾವಾಗಲೂ ಕೆರೆಯಲ್ಲೇ ಇರ್ತವೆ. ಅದಕ್ಕೆ ಅಂತಲೇ ಕೆರೆ ನಿರ್ಮಾಣ ಮಾಡೋದು. ಸೊ ವಿಶೇಷವಾಗಿ ಇದು ರೈತರ ಕಾಳಜಿ. ಈ ನಿರ್ವಹಣಾ ಕ್ರಮಗಳನ್ನು ಅದು 1 ಇರಲಿ 2 ಇರಲಿ 5 ಇರಲಿ 10 ಇರಲಿ ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ರೈತರು ಎಮ್ಮೆಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ಬೇಸಿಗೆಯಲ್ಲೂ ಕಾಣೋದಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ. ಇನ್ನೊಂದು, ನೀವು ಹೇಳಿದ್ರಿ ಅವುಗಳನ್ನು ಸುಲಭವಾಗಿ ಓಡಾಡಲಿಕ್ಕೆ ಬಿಡಬೇಕು ಅಂತ, ಆ ವ್ಯವಸ್ಥೆ ಇದ್ದರೆ ಒಳ್ಳೆಯದು ಅಂತ. ಇದು ಬಹಳ ಮುಖ್ಯವಾದಂಥ ಪದ್ಧತಿ. ಆ್ಯಕ್ಚುಲಿ ನಾವು ಎಮ್ಮೆ ಅಂದ ತಕ್ಷಣ ಅವುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಬೇಕು. ಅದರಲ್ಲೂ ಮಿಶ್ರತಳಿ ಸಾಕಿದವರು ಇವನ್ನೆಲ್ಲೂ ಅಡ್ಡಾಡಲಿಕ್ಕೆ ಬಿಡೋಂಗಿಲ್ಲ ಅನ್ನೋ ರೀತಿಯಲ್ಲಿ ಸಾಕ್ತಾ ಇರ್ತಾರೆ. ಅಡ್ಡಾಡಿದ್ರೆ ಅವುಗಳಿಗೆ ತೊಂದರೆ ಆಗುತ್ತೇನೋ ಅಂದರೆ, ಆದರೆ ಅವುಗಳಿಗೂ ಸಹ ವ್ಯಾಯಾಮ ಬೇಕು. ಬೆಳಗ್ಗೆ 1-2 ಗಂಟೆ, ಸಂಜೆ 1-2 ಗಂಟೆ ವ್ಯಾಯಾಮ ಬೇಕು. ಇದನ್ನು ಗಮನಿಸಬೇಕು, ಬೆಳಿಗ್ಗೆ ಮತ್ತು ಸಾಯಂಕಾಲ ವ್ಯಾಯಾಮ ಬೇಕು ಅನ್ನೋದು. ಅಂದರೆ ತಂಪೊತ್ತಿನಲ್ಲಿ ಅವುಗಳನ್ನ ಹೊರಗೆ ತಿರುಗಾಡ್ಲಿಕ್ಕೆ ಬಿಡಬೇಕು, ಬಿಸಿಲಿನಲ್ಲಿ ಹೊರಗೆ ಬಿಡಬಾರ್ದು. ಒಂದು ವೇಳೆ ನಿಮ್ಮ ಕೊಟ್ಟಿಗೆಯ ಸುತ್ತ ಒಂದಿಷ್ಟು ಜಾಗ ಇದೆ, ಅಲ್ಲಿ ಮರಗಳನ್ನು ಬೆಳೆದಿದ್ದೀರಾ ಅಂದರೆ ಒಂದು ಬೇಲಿಯನ್ನು ಹಾಕ್ಕೊಂಡು ತಂಪಿನ ಸಮಯದಲ್ಲಿ ಅವುಗಳನ್ನ ಹೊರಗೆ ಸ್ವತಂತ್ರವಾಗಿ ಬಿಡಿ. ಅದನ್ನು ನಾವು ಬಂಧನ ಮುಕ್ತ ಪದ್ಧತಿ ಅಂತ ಹೇಳ್ತೀವಿ. ಅಲ್ಲಿ ಸ್ವತಂತ್ರವಾಗಿದ್ದರೆ ಅವುಗಳ ಉತ್ಪಾದನೆ ಮಟ್ಟ ಚೆನ್ನಾಗಾಗ್ತದೆ ಮತ್ತು ಹೆಚ್ಚು ಆರೋಗ್ಯವಾಗಿರ್ತವೆ ಅನ್ನೋದನ್ನು ಸಂಶೋಧನೆಗಳು ಸಹ ಹೇಳ್ತವೆ. ಸುಮಾರು 15-20% ಹಾಲಿನ ಇಳುವರಿ ಬರೀ ಬಂಧನ ಮುಕ್ತ ಪದ್ಧತಿಯಲ್ಲಿ ಸಾಕೋದ್ರಿಂದನೇ ನಾವು ಜಾನುವಾರುಗಳಲ್ಲಿ ಪಡಿಬೋದು, ಹೈನುಗಾರಿಕೆಯಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ. ಹಾಗೆಯೇ ನಾವು ಕೊಟ್ಟಿಗೆ, ನಾನು ಈಗಾಗಲೇ ಈ ಬಂಧನ ಮುಕ್ತ ಪದ್ಧತಿ ಒಂದು, ಆ ಸಂದರ್ಭದಲ್ಲಿ ಮರಗಳಿದ್ದರೆ ಮರಗಳ ನೆರಳಲ್ಲೇ ಅವುಗಳಿಗೆ ನೀರಿನ ವ್ಯವಸ್ಥೆಯನ್ನು, ಮೇವಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಕೊಟ್ಟಿಗೆಯ ಮೇಲ್ಭಾಗದಲ್ಲೂ ಸಹ ನಾವು ಈ ತೆಂಗಿನ ಗರಿಗಳನ್ನು ಹಾಕ್ಕೊಳ್ಳೋದು ಅಥವಾ ಹುಲ್ಲನ್ನು ಹಾಕ್ಕೊಳ್ಳೋದು, ಅದರಿಂದ ನಾವು ಕೊಟ್ಟಿಗೆ ಒಳಗೆ ಶಾಖ ಬರೋದನ್ನು ಕಡಿಮೆ ಮಾಡ್ಕೊಳ್ಬೋದು. ಸೌದೆಯನ್ನು ಹಾಕುವಂಥದ್ದು, ಆ ನಂತರ ಅದರ ಮೇಲೆ ನೀರನ್ನು ನಾವು ಚಿಮುಕಿಸಿದರೆ ಆ ಗರಿಗಳ ಮೇಲೆ ತಂಪು ವಾತಾವರಣವನ್ನು ನಾವು ಮಾಡಲಿಕ್ಕೆ ವ್ಯವಸ್ಥೆ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಸೊ ಈ ನಿರ್ವಹಣೆಗಳು ಕೊಟ್ಟಿಗೆಯಲ್ಲಿ ನಾವು ಮಾಡ್ತಕ್ಕಂಥದ್ದು, ಒಂದು ನೀರಿನ ಚಿಮುಕಿಸುವಿಕೆಯನ್ನು ಒಂದು ಯಾವುದಾದ್ರೂ ಒಂದು ವ್ಯವಸ್ಥೆ, ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ತಂಪೊತ್ತಿನಲ್ಲಿ ಮಾತ್ರ ಒಳ್ಳೆಯ ಆಹಾರವನ್ನು ಕೊಡಬೇಕು. ತಂಪಿರುವ ಸಂದರ್ಭದಲ್ಲಿ ಉತ್ತಮ ಆಹಾರವನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಮಧ್ಯಾಹ್ನದ ಸಂದರ್ಭದಲ್ಲಿ ಅವುಗಳಿಗೆ ತಣ್ಣನೆಯ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಕೊಟ್ಟಿಗೆಯಲ್ಲಿ ಮಾಡ್ಕೋಬೇಕು. ನೀರಿನ ಬಗ್ಗೆ ನಾವು ವಿಶೇಷ ಕಾಳಜಿಯನ್ನು ಯಾವಾಗಲೂ ದನಗಳಿಗೆ ವಹಿಸಲ್ಲ. ಹೈನುಗಾರಿಕೆಯನ್ನು ಮಾಡಬೇಕಾದ್ರೆ ನಾವು ದನಗಳಿಗೆ ಎಷ್ಟು ಹಿಂಡಿಯನ್ನು ಕೊಟ್ಟರೆ ಒಳ್ಳೆಯದು, ಎಷ್ಟು ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ಎಷ್ಟು ನೀರನ್ನು ಕೊಡಬೇಕು ಅನ್ನೋದನ್ನು ಸಾಮಾನ್ಯವಾಗಿ ರೈತರು ಸಹ ನಮಗೆ ಕೇಳೋದನ್ನು ನಾವು ನೋಡಲ್ಲ. ಯಾಕೆಂದರೆ ನೀರು ನಾವು ಸಹಜವಾಗಿ ಕೊಡ್ತೀವಿ ಅನ್ನೋ ಭಾವನೆ ಇರುತ್ತೆ. ಆದರೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಮನುಷ್ಯರಿಗೆ ಇರತಕ್ಕಂಥ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಆ ಸಮಸ್ಯೆಯ ತೀವ್ರತೆ ಜಾಸ್ತಿ ಆಗ್ತದೆ. ಹಾಗಾಗಿ ನೀರಿನ ಬಗ್ಗೆ ನಾವು ವಿಶೇಷ ಕಾಳಜಿಯನ್ನು ವಹಿಸ್ಬೇಕು. ಒಂದು, ಅದರಲ್ಲೂ ನಾವು ಹೈನುಗಾರಿಕೆಯಲ್ಲಿ ತೊಡಗಿದಾಗ ಉತ್ಪಾದನೆಯನ್ನು ಕಾಪಾಡಿಕೊಳ್ಬೇಕಂತಿದ್ರೆ ಅದು ನೀರು ಅಂದರೆ ಯಾವ ನೀರು ಅಂತ ಹೇಳಿದರೆ ಶುದ್ಧವಾದಂತಹ ನೀರು, ಸ್ವಚ್ಛವಾದಂತಹ ನೀರು. ನಮಗೆ ಯಾವ ನೀರು ಕುಡಿಯಲು ಯೋಗ್ಯನೋ ಆ ನೀರು ಪ್ರಾಣಿಗಳಿಗೂ ಕುಡಿಯೋದು ಯೋಗ್ಯ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಒಳ್ಳೆ ನೀರನ್ನು, ಶುದ್ಧವಾದಂತಹ ನೀರನ್ನು ಕೊಡಬೇಕು. ಒಂದು, ನಾವು ಒಂದು 400-450 ಕೆ ಜಿ ತೂಕ್ತಕ್ಕಂಥ ಒಂದು ಮಿಶ್ರತಳಿ ಹಸು ಇದೆ, ಅಥವಾ ಒಂದು ಭಾಳ ಬೃಹದಾಕಾರದ ಒಂದು ಒಳ್ಳೆಯ ಹೆತ್ತಿದೆ ನಿಮ್ಮಲ್ಲಿ, ಉದಾಹರಣೆಗೆ ಒಂಗೋಲ್ನಂತಹ ತಳಿಗಳನ್ನ ಇಟ್ಕೊಂಡ್ರೆ ಅವು ದಿನದಲ್ಲಿ ಅವುಗಳ ದೇಹ ತೂಕದ ಆಧಾರದ ಮೇಲೆ, ಮತ್ತು ಅವುಗಳು ಎಷ್ಟು ಮೇವನ್ನು ತಿನ್ನುತ್ತವೆ ಅನ್ನುವ ಆಧಾರದ ಮೇಲೆ, ಮತ್ತು ವಾತಾವರಣದ ಉಷ್ಣತೆ ಎಷ್ಟಿದೆ ಅನ್ನುವ ಆಧಾರದ ಮೇಲೆ ದಿನಕ್ಕೆ 50-120 ಲೀಟ್ರವರೆಗೂ ನೀರನ್ನು ಕುಡಿತವೆ. ಅಷ್ಟು ನೀರನ್ನು ನಾವು ಒದಗಿಸ್ತಿದ್ದೀವ ಅನ್ನೋದು ಮತ್ತೊಂದು ಪ್ರಶ್ನೆ. ಯಾಕೆಂದರೆ ಸಾಮಾನ್ಯವಾಗಿ ರೈತರು ಬೆಳಗ್ಗೆ ಒಂದ್ಸರಿ ನೀರು ಕುಡಿಸ್ತಾರೆ, ಸಾಯಂಕಾಲ ಒಂದೊತ್ತು ಕುಡಿಸ್ತಾರೆ. ಬೇಸಿಗೆಯಲ್ಲಿ ಮಧ್ಯಾಹ್ನದಲ್ಲೂ ಆ ವ್ಯವಸ್ಥೆ ಆಗಬೇಕಿರೋದ್ರ ಕಡೆ ಗಮನ ಹರಿಸ್ಬೇಕು. ಯಾಕೆ ಅಂತ ಹೇಳಿದರೆ ಬೇಸಿಗೆಯಲ್ಲಿ ಎರಡು ವಿಷಯ ಇದೆ ಇಲ್ಲಿ. ಒಂದು, ಹಸಿರು ಮೇವು ಕೊಡ್ತಾ ಇಲ್ಲ ನೀವು. ಹಸಿರು ಮೇವು ಕೊಟ್ಟಾಗ ಅದರಲ್ಲೊಂದಿಷ್ಟು ನೀರಿನಂಶ ಸಿಕ್ಬಿಡ್ತದೆ. ಸಂಪೂರ್ಣ ಒಣಹುಲ್ಲನ್ನು ಕೊಡ್ತಿದ್ದೀರಿ, ಯಾವಾಗ ಒಣಹುಲ್ಲನ್ನು ಕೊಡ್ತಿದ್ದೀರೋ ಅದಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಬೇಕಾಗ್ತದೆ, ಅದರ ಜೀರ್ಣ ಸರಿಯಾಗಿ ಹಾಕಬೇಕು ಅಂತ ಹೇಳಿದರೆ. ಮತ್ತು ಒಣಹುಲ್ಲನ್ನು ಸುಲಭ ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಸೊ ನೀರಿನ ಬೇಡಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ವಿಶೇಷವಾಗಿ ನೀರನ್ನು ಕೊಡೋದ್ರ ಕಡೆ ವ್ಯವಸ್ಥೆ ಮಾ ಕಡೆ ಗಮನ ಕೊಡಬೇಕು. ಒಂದು, ಮತ್ತು ನೀರು ಬೇಸಿಗೆಯಲ್ಲಿ ತಣ್ಣನೆಯ ನೀರನ್ನು ಕೊಡೋದ್ರ ಕಡೆ ಗಮನ ಹರಿಸ್ಬೇಕು. ಇದು ನಾವೇನಾದರೂ ಸಾಮಾನ್ಯವಾಗಿ ಯಾವ್ದಾದ್ರು ಮನೆಗಳಿಗೆ ಹೋದರೆ ಫ್ರಿಡ್ಜಲ್ಲಿರೋ ನೀರನ್ನು ಕೇಳ್ತೇವೆ, ಅಥವಾ ಮಡಿಕೆಯಲ್ಲಿ ಇರತಕ್ಕಂಥ ನೀರುಗಳನ್ನು ಕುಡಿಲಿಕ್ಕೆ ಇಷ್ಟಪಡ್ತೀವಲ್ಲ, ಜಾನುವಾರುಗಳಿಗೂ ಅದು ಅನ್ವಯಿಸುತ್ತೆ. ಹಾಗಾಗಿ ತಣ್ಣನೆಯ ನೀರು, ಇನ್ನೊಂದು ಇಲ್ಲಿ ಗಮನಿಸಬೇಕಾದಂಥ ವಿಷಯ ಅಂದರೆ ತಣ್ಣನೆಯ ನೀರನ್ನು ಕೊಟ್ಟಾಗ ಅವುಗಳು ತಿನ್ನುವ ಮೇವಿನ ಪ್ರಮಾಣ ಸಹ ಜಾಸ್ತಿ ಆಗುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ನಾವು ನೀರು, ನೀವೇನು ನೀರು ಕೊಡ್ತಾ ಇರ್ತೀರಲ್ಲ, ಆ ಬಾನಿಗೆನೆ ನೀವು ಐಸ್ ಕ್ಯೂಬ್ಸನ್ನು ಹಾಕ್ಬಿಡ್ಬೋದು. ಈ ಐಸಿನ ಗಟ್ಟಿಗಳು ಬರುತ್ತಲ್ಲ, ಅದನ್ನು ಹಾಕ್ಬಿಟ್ರೆ ನೀರು ತಣ್ಣಗಾದರೆ ಅವು ಹೆಚ್ಚು ನೀರನ್ನು ಕುಡಿತವೆ, ಹಾಗಿದ್ದಾಗ ಹೆಚ್ಚು ಮೇವನ್ನು ತಿಂತವೆ ಅನ್ನೋದನ್ನು ಗಮನಿಸಿ. ಬೇಸಿಗೆಯಲ್ಲಿ ನೀರು ಸಹ ಬಿಸಿಯಾಗಿರುತ್ತೆ ಈ ಭಾಗದಲ್ಲಿ. ಹೌದು, ಹೆಚ್ಚು ಬಿಸಿ ಇದ್ದರೆ ಹೆಚ್ಚು ನೀರು ಕುಡಿಯೋದಿಲ್ಲ, ಹೆಚ್ಚು ನೀರು ಕುಡಿಯೋದಿಲ್ಲ ಅಂದರೆ ಹೆಚ್ಚು ಮೇವು ತಿನ್ನೋದಿಲ್ಲ ಅನ್ನೋದು ಗಮನಿಸಬೇಕು. ಹಾಗಾಗಿ ತಣ್ಣನೆಯ ನೀರನ್ನು ಕೊಡೋದ್ರ ಕಡೆಗೂ ನಾವು ಗಮನ ಹರಿಸ್ಬೇಕು. ಎಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ಹಸಿರು ಮೇವನ್ನು ಕೊಟ್ಟರೆ ನೀರಿನ ಅಂಶ ಒಂದಿಷ್ಟು ಸಿಗುತ್ತೆ. ಆಮೇಲೆ ಇನ್ನೊಂದು, ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಹೇಳಲಿಕ್ಕೆ ರೈತರಿಗೆ ಇಷ್ಟಪಡ್ತಾನೆ, ಏಕೆಂದರೆ ಬೇಸಿಗೆಗೆ ನಾವು ಯಾವುದೋ ಹಸಿರು ಮೇವಿನ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಿಲ್ಲ. ನಿಮ್ಮಲ್ಲಿ ನೀರಿದೆ, ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅಂದಾಗ ಮಳೆಗಾಲದಲ್ಲಿ ಅಥವಾ ಬೇರೆ ಸಂದರ್ಭದಲ್ಲೂ ಸಹ ನೀವು ಹೆಚ್ಚೇನಾದರೂ ಮೇವನ್ನು ಬೆಳೆದಿದ್ದರೆ ಅದನ್ನು ರಸಮೇವಾಗಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದನ್ನು ಬೇಸಿಗೆಯಲ್ಲಿ ಕೊಡಲಿಕ್ಕೆ ಅನುಕೂಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೋದು. ಅದರಿಂದನೂ ಒಂದಿಷ್ಟು ಪ್ರಮಾಣದ ನೀರಿನ ಅಂಶ ದನಗಳಿಗೆ ಸಿಗುತ್ತೆ. ಹಾಗಾಗಿ ನೀರು, ಆಮೇಲೆ ಇನ್ನೊಂದು, ಹಾಲು ಕೊಡ್ತಕ್ಕಂತಹ ಜಾನುವಾರುಗಳಲ್ಲಿ ಅದು ಎಮ್ಮೆ ಇರ್ಬೋದು ಆಕಳು ಇರ್ಬೋದು, ಅಲ್ಲಿ ಪ್ರತಿ ಲೀಟರ್ ಹಾಲಿಗೆ ಹೆಚ್ಚುವರಿಯಾಗಿ 4 ಲೀಟರ್ ನೀರನ್ನು ಹೆಚ್ಚಾಗಿ ಕುಡಿತಾವು. ಸೊ ಹಾಗಾಗಿ ನೀವೇನಾದರೂ ಅವುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಒದಗಿಸದೇ ಇದ್ದರೆ ಅವುಗಳ ಹಾಲಲ್ಲಿ ಗಣನೀಯವಾದ ಇಳಿಕೆಯನ್ನು ನೀವು ನೋಡ್ತೀರ. ಹಾಲು ಕೊಡೋದರಲ್ಲಿ ಉತ್ಪಾದನೆಯಲ್ಲಿ ಗಣನೀಯವಾದಂಥ ಇಳಿಕೆ ಆಗ್ತದೆ. ಹಾಗಾಗಿ ನೀರನ್ನು ಕೊಡ್ತಕ್ಕಂಥದ್ದು, ಅದು ಶುದ್ಧವಾದಂತಹ ತಣ್ಣನೆಯ ನೀರನ್ನು ಕೊಡ್ತಕ್ಕಂಥದ್ದು ಜಾನುವಾರುಗಳಿಗೆ ಬೇಸಿಗೆಯಲ್ಲಿ ಬಹಳ ಮುಖ್ಯ. ಇನ್ನು ಡಾಕ್ಟರ್, ಒಟ್ಟಿನಲ್ಲಿ ಈ ಬೇಸಿಗೆಯ ವಾತಾವರಣದಲ್ಲಿ ರೈತರು ಕೊಟ್ಟಿಗೆಯನ್ನು ಅತ್ಯಂತ ತಣ್ಣನೆಯ ವಾತಾವರಣದಂದಿರುವಂತೆ ಮಾಡಬೇಕು, ಜೊತೆಗೆ ತಣ್ಣಗಿರುವಂಥ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಹೇಗೆ ಮನುಷ್ಯರಿಗೆ ಬೇಕು ಅಂಥೇಳಿ ನಾವು ಆಸೆ ಪಡ್ತೀವೋ ಹಾಗೆ ಜಾನುವಾರುಗಳಿಗೂ ಕೂಡ ಈ ಒಂದು ವಿಷಯ ಅನ್ವಯಿಸುತ್ತೆ ಅನ್ನುವಂಥ ವಿಷಯವನ್ನು ಮನವರಿಕೆ ಮಾಡಿಕೊಟ್ರೆ. ಹಾಗೆಯೇ ಇಲ್ಲಿ ನಾವು ಹೆಚ್ಚಾಗಿ ಈ ಬೇಸಿಗೆ ಸಂದರ್ಭದಲ್ಲಿ, ಯಾಕೆಂದರೆ ತಾವು ಹೇಳಿದಾಗನೇ ಈ ಹಸಿರು ಹುಲ್ಲಿನ ಲಭ್ಯತೆ ಕಡಿಮೆ ಆಗಿರೋದ್ರಿಂದ, ಜೊತೆಗೆ ನಮ್ಮಲ್ಲೇ ಕೆರೆ ಕಟ್ಟೆಗಳು ಗೋಮಾಳುಗಳೆಲ್ಲ ಬತ್ತಿ ಇವತ್ತು ಒಣ ಪ್ರದೇಶ ಆಟದ ಮೈದಾನಗಳಂತಾಗಿವೆ. ಹೌದು, ಹಾಗಾಗಿ ಅಲ್ಲಿ ಕೂಡ ನಮ್ಮ ಜಾನುವಾರುಗಳು ತೆರಳಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯವಾಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಒಣ ಮೇವನ್ನೇ ನಾವು ಆಶ್ರಯಿಸಬೇಕಾಗುತ್ತೆ. ಉದಾಹರಣೆಗೆ ಬಳ್ಳಾರಿ, ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಉಳ್ಳಿಯ ಒಟ್ಟು ಅಂದರೆ ಅದರ ತುಪ್ಪಲದಿಂದ ಒಣಗಿದಂಥ ಒಂದು ಒಟ್ಟು, ತೊಗರಿ ಒಟ್ಟು, ಜೊತೆಗೆ ಮೆಕ್ಕೆಜೋಳದ ಸಪ್ಪೆ ಇಂಥವನ್ನೆಲ್ಲ ಆಶ್ರಯಿಸ್ತಾರೆ. ಇಂಥ ಒಂದು ಒಣ ಮೇವಿನಿಂದ ನಾವು ಪೌಷ್ಟಿಕಾಂಶವನ್ನು ನಾವು ರಾಸುಗಳಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಕಾಣಲಿಕ್ಕೆ ಸಾಧ್ಯತೆ ಇದೆಯಾ? ಈಗ ನಮ್ಮ ಭಾರತೀಯ ಸ್ಥಿತಿಗೆ ಅನುಗುಣವಾಗಿ ನಾವು ಒಣಹುಲ್ಲನ್ನು ಬಳಸ್ತೇವೆ. ಅದನ್ನು ಬೇರೆ ಯಾವುದರಲ್ಲೂ ಬೇರೆ ಕಡೆಗಳಲ್ಲಿ ಅದನ್ನು ಮೇವು ಅಂತ ಹೇಳಲ್ಲ ನಾವು. ಯಾಕೆಂದರೆ ಒಣ ಮೇವು ಅಂತ ಹೇಳಿದ್ರೆ ಅದರಿಂದ ಎಲ್ಲ ಕಾಳುಗಳನ್ನು ಪಡೆದಿರ್ತೀವಿ, ಎಲ್ಲ ಪೋಷಕಾಂಶಗಳು ಕಾಳಲ್ಲಿ ಹೋಗಿ ಶೇಖರಣೆ ಆಗಿರುತ್ತೆ. ಅದನ್ನು ನಾವು ಕಟಾವು ಮಾಡಿಕೊಂಡು ನಮ್ಮ ಬೇರೆ ಬೇರೆ ಬಳಕೆಗೆ ಅದನ್ನು ಬಳಸ್ತೀವಿ. ನಂತರ ಉಣಿಯೋದು ಸೊಪ್ಪೆ, ನಿರುಪಯುಕ್ತ ವಸ್ತು, ಏನೂ ಇಲ್ಲ ಅದರಲ್ಲಿ ಆ್ಯಕ್ಚುಲಿ. ಹಾಗಾದರೆ ಜಾನುವಾರು ಪೋಷಕಾಂಶಗಳೇ ಇಲ್ಲ, ಸುಮ್ಮನೆ ಹೊಟ್ಟೆ ತುಂಬಿಸ್ಲಿಕ್ಕೆ ನಾವು ಅವನ್ನ ಕೊಡೋ ರೀತಿಯಲ್ಲಿ ಅವುಗಳನ್ನು ಕೊಡ್ತೇವೆ. ಆದರೆ ಒಣ ಮೇವನ್ನು ಸಹ ಪೌಷ್ಟೀಕರಣಗೊಳಿಸ್ತಕ್ಕಂತಹ ಕೆಲವು ವಿಧಾನಗಳಿದ್ದಾವೆ. ಹಾಗಾದರೆ ಅಂತಹ ವಿಧಾನ ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ರೈತರು ಒಂದು ಬಹಳ ಸರಳವಾದಂತಹ ಪೌಷ್ಟೀಕರಣಗೊಳಿಸ್ತಕ್ಕಂಥ ವಿಧಾನ ಅಂತ ಹೇಳಿದ್ರೆ, ಮೊದಲನೇದಾಗಿ ಮುಖ್ಯವಾಗಿ ಈ ಭಾಗದಲ್ಲೆಲ್ಲ ಜೋಳ ಬೆಳೀತಾರೆ. ಜೋಳದ ಸಪ್ಪೆ ಬೇರೆ ಸಪ್ಪೆಗಳಿಗೋಸ್ಕಿದ್ರೆ ಒಂದಿಷ್ಟು ಪೋಷಕಾಂಶಗಳಿರುತ್ತೆ, ಒಂದಿಷ್ಟು ರುಚಿಯಾಗಿರುತ್ತೆ, ಜಾನುವಾರುಗಳು ಇಷ್ಟಪಡ್ತವೆ ಮೆಕ್ಕೆಜೋಳದಕ್ಕಿಂತ. ಅದರಲ್ಲೂ ಬಿಳಿ ಜೋಳ ಅಂತ ಏನು ನಾವು ಜವಾರಿ ಜೋಳ ಮೊದಲಿಂದ ಬೆಳೀತಾ ಇದ್ದೀವಿ, ಅದು ಇನ್ನು ಹೈಬ್ರಿಡ್ ಹೋದಾಗ ಮತ್ತೆ ಅದು ಬೇರೆ ಆಗ್ತದೆ. ಆದರೆ ಜೋಳದ ಸಪ್ಪೆ ಬೇರೆ, ಜೋಳದ ಸಪ್ಪೆ ಮತ್ತು ರಾಗಿ ನವಣೆ ಇವುಗಳ ಸಪ್ಪೆ ಹೆಚ್ಚು ಅನುಕೂಲ. ಅವುಗಳನ್ನು ಸಹ ಸಣ್ಣದಾಗಿ ಕತ್ತರಿಸ್ಬೇಕು, ಒಂದು ಒಂದೂವರೆ ಇಂಚಿನಷ್ಟು ಕತ್ತರಿಸ್ಬೇಕು. ಅದಕ್ಕೆ ಸಾಕಷ್ಟು ಈಗ ಮೇವು ಕತ್ತರಿಸುವ ಯಂತ್ರಗಳಿದ್ದಾವೆ. ಇಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು. ಬಳ್ಳಾರಿ ಭಾಗದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ಹಗರಿ, ಆ ಭಾಗದಲ್ಲಿ ಸುತ್ತಮುತ್ತಲೂ ಜೋಳ ಬೆಳೀತಕ್ಕಂಥ ರೈತರೇ ಜಾಸ್ತಿ. ಅಲ್ಲಿ ಜೋಳದ ರಾಶಿ ಅಂತ ಒಂದು ಊರು ಸಹ ಇದೆ. ಆ ಭಾಗದಲ್ಲಿ ಏನು ಬೆಳೀತಾರೆ, ಅಲ್ಲಿ ತುಂಬ ಸಪ್ಪೆಗಳನ್ನು ದೊಡ್ಡ ದೊಡ್ಡ ಬಣವೆಗಳನ್ನು ಮಾಡ್ಕೋತಾರೆ, ಶ್ರಮ ವಹಿಸಿ ಆ ಬಣವೆಗಳನ್ನು ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ಬಣವೆಗಳಿಗೆ ಅವರ ಜಾಗಕ್ಕೆ ಬಂದು ಬೇರೆ ಬೇರೆ ಭಾಗದವರು ಆ ಮೇವನ್ನು ಸಣ್ಣದಾಗಿ ತುಂಡರಿಸಿ, ಒಂದು ಇಂಚು ಒಂದೂವರೆ ಇಂಚಿನಷ್ಟು ಸಣ್ಣದಾಗಿ ತುಂಡರಿಸಿ ಚೀಲಗಳಲ್ಲಿ ತುಂಬಿಕೊಂಡು ಅದನ್ನು ನಮ್ಮ ರಾಜ್ಯದ ಮತ್ತು ಹೊರ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಮೇವಾಗಿ ಕೊಂಡೊಯ್ತಾರೆ. ರೈತರು ಅಲ್ಲಿ ಬರೀ ಬಣವೆಗಳಿಂದನೇ ಒಂದು 50,000 ದುಡ್ಡು ಮಾಡಿಬಿಡ್ತಾರೆ. ಅನೇಕ ರೈತರು ಹೇಳ್ತಾರೆ, ನಮ್ಗೆ ಬಣವೆಯಿಂದನೇ ನಮ್ಗೆ ಏನು ಖರ್ಚಾಗುತ್ತೆ ಅದನ್ನು ಗಳಿಸ್ಬಿಡ್ತೀವಿ ಸರ್ ಅಂತ. ಅಂದರೆ ಬೇರೆ ಭಾಗದ ರೈತರು ಅಥವಾ ಹೆಚ್ಚು ತೀವ್ರತರವಾಗಿ ದೊಡ್ಡ ಪ್ರಮಾಣದಲ್ಲಿ ಡೈರಿ ಮಾಡ್ತಕ್ಕಂಥ ರೈತರಿಗೆ ಈ ಹುಲ್ಲಿನ ಒಂದು ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದು ಗೊತ್ತಿದೆ ಅವರಿಗೆ. ಅದನ್ನು ಸಣ್ಣ ತುಂಡುಗಳನ್ನ ತೊಗೊಂಡೋಗಿ ನಂತರ ಅದನ್ನು ಬಳಸ್ಕೋತಾರೆ. ಅದನ್ನು ನಾವು ಸಹ ಇಲ್ಲಿ ಮಾಡ್ಬೋದು. ಹಿಂದೆಲ್ಲ ಮೇವನ್ನು ಕತ್ತರಿಸಿ ಮಾಡ್ತಕ್ಕಂಥ ಅನೇಕ ಸಣ್ಣ ಉಪಕರಣಗಳಿರ್ತಿದ್ವು, ಈಗ ಇಲ್ಲ, ಅದನ್ನು ನಾವು ಕಾಣ್ತಾ ಇಲ್ಲ. ಆದರೆ ಈಗ ಮಿಷಿನ್ಗಳು ಬಂದಿದೆ, ಆ ಮಿಷಿನ್ಗಳಿಂದ ಭಾಳ ಸಣ್ಣದಾಗಿ ಮೇವನ್ನು ಕತ್ತರಿಸ್ಬೋದು. ಒಂದು ಮೇವು ಕತ್ತರಿಸ್ಕೊಳ್ಳೋದು ಅಂದರೆ ಪೌಷ್ಟೀಕರಣಗೊಳಿಸೋದ್ರಲ್ಲಿ ಮೊದಲನೇ ಹಂತ. ಆಮೇಲೆ ಇನ್ನೊಂದು ಸರಳವಾದಂಥ ಪೌಷ್ಟೀಕರಣ ಅಂತ ಹೇಳಿದರೆ, ನಾವು ಕತ್ತರಿಸಿದಂಥ ಮೇವನ್ನು ನಿಮ್ಮಲ್ಲಿ ಎಷ್ಟು ದನ ಇದೆ, ಎಷ್ಟು ಮೇವು ಬೇಕಾಗುತ್ತೆ ಅಂತ ಅಂದಾಜು ಇರುತ್ತೆ ನಿಮಗೆ. ಬೆಳಗ್ಗೆ ಕೊಡ್ತಕ್ಕಂಥ ಮೇವನ್ನು ರಾತ್ರಿಯ ಸಂದರ್ಭದಲ್ಲೇ ಒಂದು ತೊಟ್ಟಿಯ ವ್ಯವಸ್ಥೆ ಮಾಡಿಕೊಂಡು ಎಷ್ಟು ಮೇವು ನೀವು ಕತ್ತರಿಸಿರ್ತೀರ ಆ ಮೇವನ್ನು ನೀರಲ್ಲಿ ನೆನೆ ಹಾಕ್ಬೇಕು ಒಂದು 7-8 ತಾಸು. ಬೆಳಗ್ಗೆ ನೀವು ರಾತ್ರಿ ಸಮಯದಲ್ಲಿ ಸಾಯಂಕಾಲ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಬೆಳಗ್ಗಿನ ಸಂದರ್ಭದಲ್ಲಿ ಉಳಿದಂಥ ನೀರನ್ನು ಬಸಿಬೇಕು, ಹೊರಗೆ ಬಿಡಬೇಕು. ಹಾಗಿದ್ದಾಗ ಎರಡು ಅನುಕೂಲ ಆಗುತ್ತೆ. ಒಂದು, ಮೇವು ಮೆದು ಆಗುತ್ತೆ, ದನಗಳು ಸುಲಭವಾಗಿ ಇಷ್ಟಪಟ್ಟು ತಿಂತವೆ. ಎರಡನೇದು, ಈ ಒಣಹುಲ್ನಲ್ಲಿ ಅನೇಕ ಹಾನಿಕಾರಕ ಅಂಶಗಳಿರುತ್ತೆ. ಆ್ಯಕ್ಚುಲಿ ಜೀರ್ಣ ಆಗಲ್ಲ, ಅವು ದನಗಳಿಗೆ ಜೀರ್ಣಕ್ರಿಯೆಗೆ ತೊಂದರೆ ಮಾಡ್ತವೆ. ಕೆಲವು ಪೋಷಕಾಂಶಗಳು ದನಗಳಿಗೆ ಸಿಗದ ಹಾಗೆ ಮಾಡ್ತವೆ. ಅಂತಹ ಉದಾಹರಣೆ ಒಂದು ಆಕ್ಸಾಲಿಕ್ ಆ್ಯಸಿಡ್ ಅಂತ ಇರ್ತದೆ. ಅದು ಹೆಚ್ಚು ಪ್ರಮಾಣದಲ್ಲಿ ಇದ್ದರೆ ದೇಹಕ್ಕೆ ಕ್ಯಾಲ್ಶಿಯಂ ಸುಣ್ಣದ ಅಂಶವನ್ನು ಸಿಗೋದನ್ನು ತಡೆಗಟ್ಟುತ್ತೆ. ಅದನ್ನು ನೀವು ನೀರಿನಲ್ಲಿ ನೆನೆಸಿ ನೀರನ್ನು ನೆನೆದಂಥ ಉಳಿದಂಥ ನೀರನ್ನು ಬಸಿದ್ಬಿಟ್ರೆ ಸುಲಭವಾಗಿ ಅದು ಹೋಗ್ಬಿಡ್ತದೆ, ಮೇವು ಪೌಷ್ಟೀಕರಣ ಗುಂಡಂಗೆ ಆಗ್ತದೆ. ಜೊತೆಗೆ ನೀರು ಕುಡಿಯುವಂಥ ಪ್ರಮಾಣ ಕಡಿಮೆ ಆಗ್ತದೆ, ಯಾಕೆಂದರೆ ಮೇವು ನೆಂದಿದೆ, ಮೆದುವಾಗಿದೆ, ಸುಲಭವಾಗಿ ತಿಂತವೆ. ಜೊತೆಗೆ ಹಾಲಿನ ಉತ್ಪಾದನೆ ಪ್ರಮಾಣ ಜಾಸ್ತಿ ಆಗುತ್ತೆ. ಇದು ಸರಳವಾಗಿ ಮಾಡುವ ಅಂದರೆ ಏನೂ ಹಾಕ್ದಾಗ ಬರೀ ನೀರಲ್ಲಿ ನೆನೆಸೋದ್ರಿಂದನೇ ಪೌಷ್ಟೀಕರಣ ಆಗುತ್ತೆ ಒಂದು ಮಟ್ಟದಕ್ಕೆ. ಇನ್ನೊಂದು, ಅದೇ ರೀತಿ ನೀರಲ್ಲಿ ನೆನೆಸ್ಬೇಕಾದ್ರೆ 1 kg ಉಪ್ಪನ್ನು ಬೆರೆಸ್ಬೋದು. ಉಪ್ಪನ್ನು ಬೆರೆಸಿದ್ರೆ ರುಚಿಯಾಗುತ್ತೆ, ದನಗಳು ತಿಂತವೆ. ಜೊತೆಯಲ್ಲಿ ಉಪ್ಪನ್ನು ಬೆರೆಸೋದ್ರ ಜೊತೆಯಲ್ಲಿ 1 kg ಯೂರಿಯಾವನ್ನು ಕೊಡ್ಬೋದು. ಯೂರಿಯಾ ಅಂದರೆ ನಾವು ಗೊಬ್ಬರವಾಗಿ ಬಳಸ್ತಕ್ಕಂಥ ಯೂರಿಯಾವನ್ನೇ ಅದಕ್ಕೆ ಜೊತೆಯಲ್ಲಿ ಆ್ಯಡ್ ಮಾಡ್ಬೋದು. ಹಾಗೆಯೇ ಯೂರಿಯಾವನ್ನು ಕೊಟ್ಟಾಗ ಅದಕ್ಕೆ 3-4 kg ಕಾಕಂಬಿ, ಕಾಕಂಬಿ ಸಿಗದೇ ಇದ್ದರೆ ಬೆಲ್ಲವನ್ನು ಬಳಸ್ಬೋದು. ಬೆಲ್ಲವನ್ನು ಬೆಳೆಸಿದರೆ ನೋಡಿ, ಬೆಲ್ಲ ಕೊಟ್ಟ ತಕ್ಷಣ ಅಲ್ಲಿ ಶಕ್ತಿಯ ಅಂಶವನ್ನು ನಾವು ಕೊಟ್ಟಂಗೆ, ಈ ಉಪ್ಪನ್ನು ಕೊಟ್ಟಾಗ ಲವಣಾಂಶ ಜಾಸ್ತಿ ಆಯಿತು, ಬೆಲ್ಲವನ್ನು ಕೊಟ್ಟಾಗ ಶಕ್ತಿ ಎನರ್ಜಿ ಕೊಡ್ತಕ್ಕಂಥ ಶಕ್ಕರ ಪಿಷ್ಟಗಳನ್ನು ಕೊಟ್ಟಾಗಾಯಿತು, ಮೆದು ಆಗಿದೆ, ಶಕ್ಕರ ಪಿಷ್ಟಗಳಿದೆ, ಖನಿಜಗಳಿದ್ದಾವೆ, ಮೇವನ್ನು ಸುಲಭವಾಗಿ ನೀವು ಮಾಡಿ. ಅದನ್ನು ಕಷ್ಟ ಏನಲ್ಲ, ಇದು ಖರ್ಚು ಅಲ್ಲ. ಆಮೇಲೆ ಒಂದು ಬೇಕಿರೋದು ಒಂದು ಸಿಮೆಂಟಿನ ಒಂದು ತೊಟ್ಟಿ, ನೀವು ಎಷ್ಟು ಮೇವನ್ನು ಎಷ್ಟು ಹಾಕ್ತೀರಾ ಅಷ್ಟು ಪ್ರಮಾಣದ್ದು ನೀರು, ಮತ್ತು ಕೆಳಗೆ ಒಂದು ಆ ಸಿಮೆಂಟಿನ ತೊಟ್ಟಿಗೆ ರಂಧ್ರ ಇರಬೇಕು, ನೀರನ್ನು ಬಸ್ತಾ ಹೋಗ್ಬೇಕು. ಅಥವಾ ನೀವು ಈ ರೀತಿ ಉಪ್ಪು ಅದನ್ನೆಲ್ಲ ಹಾಕಿದಾಗ ಎಷ್ಟು ಪ್ರಮಾಣ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ನೆನೆಸ್ಕೊಂಡು ಒದ್ದೆ ಮಾಡಿ ಕೊಟ್ಟರಾಯಿತು, ಒಂದು 7-8 ತಾಸುಗಳನ್ನು ನೆನೆಸೋದು. ಸೊ ಇಷ್ಟನ್ನು ಮಾಡ್ಕೊಳ್ಳೋದ್ರಿಂದನೇ ನೀವು ಒಣ ಹುಲ್ಲನ್ನು ಪೌಷ್ಟೀಕರಣ ಮಾಡೋದ್ರ ಜೊತೆಯಲ್ಲಿ ದನಗಳು ಇಷ್ಟಪಟ್ಟು ತಿಂತವೆ, ನಿಮಗೆ ಗೊತ್ತಿಲ್ಲದೇ ಅನೇಕ ಪೌಷ್ಟಿಕಾಂಶಗಳು ಸಿಗೋದ್ರಿಂದ ನಿಮ್ಮ ಹಾಲಿನ ಉತ್ಪಾದನಾ ಮಟ್ಟ ಏನಿದೆ ಅದು ಹೆಚ್ಚಾಗುತ್ತೆ, ಅದನ್ನು ನಾವು ಗಮನಿಸ್ಬೋದು. ಹಾಗೆ ಡಾಕ್ಟರ್, ಈ ಸುಲಭವಾದ ವಿಧಾನ ನಮ್ಮ ರೈತರು ಚಾಚು ತಪ್ಪದೆ ಪಾಲನೆ ಮಾಡಲಿ, ಜೊತೆಗೆ ತಮ್ಮ ಒಂದು ಜಾನುವಾರುಗಳ ಆರೈಕೆಯನ್ನು ಒಂದು ಉನ್ನತ ಮಟ್ಟದಲ್ಲಿ ನಿರ್ವಹಿಸಲಿ, ಜೊತೆಗೆ ಮುಂದಿನ ಒಂದು ಮುಂಗಾರಿನ ಹಂಗಾಮಿಗೆ ಈ ಬೇಸಿಗೆಯಲ್ಲೇ ನಾವು ಸಿದ್ಧಗೊಳ್ಬೇಕಾ, ನಾವು ಮಾಡಬೇಕಾದಂಥ ಕ್ರಮಗಳು? ಒಣಹುಲ್ಲನ್ನು ಹೇಳೋದ್ರ ಜೊತೆಯಲ್ಲಿ ಹೆಚ್ಚು ಹಸಿರು ಹುಲ್ಲು ಇದ್ದರೆ ಕೊಡಬೇಕು, ಅದಕ್ಕೆ ಹಸಿರು ಮರಗಳನ್ನು ಬೆಳ್ಕೋಬೇಕು. ಮರಗಳನ್ನು ಚೊಗಚೆ, ಉದಾಹರಣೆಗೆ ಇತ್ತೀಚೆಗೆ ನಾವು ಚೊಗಚೆ ಬಗ್ಗೆ ಹೆಚ್ಚು ಹೇಳ್ತಾ ಇದ್ದೀವಿ, ಭಾಳ ಒಳ್ಳೆ ಮೇವು. ಆಮೇಲೆ ಸಸಾರಜನಕ ಇರತಕ್ಕಂಥ ಮೇವು, ಪ್ರೋಟೀನ್ ಕೊಡ್ತಕ್ಕಂಥ ಮೇವು. ಪ್ರೋಟೀನು ಬೇಸಿಗೆಯಲ್ಲಿ ತುಂಬ ಅಗತ್ಯ ಇರುತ್ತೆ, ಯಾಕೆಂದರೆ ರೋಗ ನಿರೋಧಕ ಶಕ್ತಿ ಇಲ್ಲಾಂದರೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನಾನು ನೀವು ಕೇಳಿದಂಥ ಪ್ರಶ್ನೆಗೆ ನೇರವಾಗಿ ಸಂಬಂಧ ಮಾಡ್ಬೋದು, ಯಾಕೆಂತ ಹೇಳಿದರೆ ಬೇಸಿಗೆಯಲ್ಲಿ ಪೋಷಕಾಂಶಗಳ ಕೊರತೆ, ಅದರಲ್ಲೂ ಸಸಾರಜನಕದ ಕೊರತೆ, ಪ್ರೋಟೀನ್ನ ಕೊರತೆ ಆದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಮುಂದಿನ ಮಳೆಗಾಲದಲ್ಲಿ ವಾತಾವರಣದ ಬದಲಾವಣೆಯಿಂದ, ಒಂದೇ ಸರಿ ವಾತಾವರಣ ಬದಲಾವಣೆ ಆಗೋದ್ರಿಂದ ಅನೇಕ ರೋಗಗಳು ಬರತಕ್ಕಂಥ ಸಾಧ್ಯತೆಗಳಿದೆ. ಉದಾಹರಣೆಗೆ ಗಂಟ್ಲು ಬೇನೆ ಅಂತ ನೋಡ್ತೇವೆ ದನಗಳಲ್ಲಿ, ಚಪ್ಪೆ ರೋಗ ಅಂತ ನೋಡ್ತೀವಿ, ಇವನ್ ಗಂಟ್ಲು ಬೇನೆಯನ್ನು ನಾವು ಕುರಿಗಳನ್ನು ಸಹ, ಕುರಿ ಮೇಕೆಗಳಲ್ಲಿ ಸಹ ನೋಡ್ತೇವೆ. ಇವುಗಳನ್ನು ಬರದೇ ಇರೋ ಹಾಗೆ ನಾವು ಸಿದ್ಧತೆ ಹೇಗೆ ನಾವು ಮಳೆಗಾಲಕ್ಕೆ ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ನಾವು ಅವುಗಳಿಗೆ ರೋಗ ನಿರೋಧಕ ಬರಲಿಕ್ಕೆ ಲಸಿಕೆಗಳನ್ನು ಹಾಕಿಸ್ಬೇಕು. ಉದಾಹರಣೆಗೆ ನಾವು ಮಳೆಗಾಲ ಮೇ ಜೂನಲ್ಲಿ ಶುರುವಾಗುತ್ತೆ, ಆ ಸಂದರ್ಭಕ್ಕೆ ಗಂಟ್ಲು ಬೇನೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥ ಕಾಯಿಲೆ, ಅದಕ್ಕೆ ಲಸಿಕೆಯನ್ನು ನಾವು ಆ ಟೈಮಲ್ಲೇ ಹಾಕ್ಸ್ಲಿಕ್ಕೆ ಬರಲ್ಲ, ಯಾಕೆಂದರೆ ಲಸಿಕೆ ಕೊಟ್ಟ ಮೇಲೆ ರೋಗ ನಿರೋಧಕತೆ ಬರಲಿಕ್ಕೆ 21 ದಿನ ಬೇಕು, 3 ವಾರ ಬೇಕು. ಹಾಗಾಗಿ ಲಸಿಕೆನ ಒಂದು ತಿಂಗಳ ಮುಂಚಿತವಾಗಿ ಹಾಕ್ಸ್ಕೋಬೇಕು. ಸೊ ನಾವು ಬೇಸಿಗೆಯ ಕಾಲದಲ್ಲೇ ಏಪ್ರಿಲ್ನಲ್ಲೇ, ಮಾರ್ಚ್ ಏಪ್ರಿಲ್ನಲ್ಲೇ ಈ ರೋಗಗಳ ವಿರುದ್ಧವಾಗಿ ಮುಂಜಾಗ್ರತೆಯಾಗಿ ಲಸಿಕೆಗಳನ್ನು ಹಾಕ್ಸ್ಕೊಂಡು ಮುಂದಿನ ಒಂದು ಮುಂಗಾರು ಹಂಗಾಮಿಗೆ ನಾವು ನಮ್ಮ ಎತ್ತುಗಳನ್ನು ದನಕರುಗಳನ್ನು ಸಿದ್ಧ ಮಾಡಿ ಇಟ್ಕೋಬೇಕು. ಆ ಲಸಿಕೆ ಹಾಕದಂಥದ್ದು ಪರಿಣಾಮಕಾರಿಯಾಗಿರಬೇಕು ಅಂದರೆ ನಾವು ಒಳ್ಳೆ ಗುಣಮಟ್ಟದ ಮೇವನ್ನು ಕೊಡಬೇಕು, ಅದಕ್ಕೆ ಈ ಮೇವಿನ ಪೌಷ್ಟೀಕರಣ. ಇನ್ನೊಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೈನುಗಾರಿಕೆಯಲ್ಲಿ ಹೆಚ್ಚು ಹಾಲು ಕೊಡ್ತಕ್ಕಂಥ ದನಗಳಿಗೆ ಇಂಡಿ ಮಿಶ್ರಣವನ್ನು ನಾವು ಕೊಡೋದಿದೆ, ಅದನ್ನು ಯಾವಾಗಲೂ ತಂಪೊತ್ತಿನಲ್ಲಿ ಕೊಡಬೇಕು. ಯಾಕೆಂತ ಹೇಳಿದರೆ ಇಂಡಿ ಮಿಶ್ರಣವನ್ನು ಕೊಟ್ಟ ತಕ್ಷಣ ಅವುಗಳ ಮೆಲುಕು ಚೀಲದಲ್ಲಿರ್ತಕ್ಕಂಥ ಏಕಾಣ ಜೀವಿಗಳು ಅವುಗಳನ್ನು ಬಳಸ್ಕೊಂಡ್ಬಿಟ್ಟು ದೇಹದ ಉಷ್ಣತೆ ಒಂದು ಈ ಇಂಡಿ ಮಿಶ್ರಣವನ್ನು ಕೊಟ್ಟ 1 ಗಂಟೆ ನಂತರ ದೇಹದ ಉಷ್ಣತೆ ಹೆಚ್ಚಾಗ್ಬಿಡುತ್ತೆ, ಒಮ್ಮೆಲೆ ಜಾಸ್ತಿ ಆಗುತ್ತೆ. ನೀವು ಹಾಗಾಗಿ ಮಧ್ಯಾಹ್ನ ಸಮಯದಲ್ಲಿ ಕೊಟ್ಟರೆ ಅವುಗಳಿಗೆ ಇನ್ನಷ್ಟು ತೊಂದರೆ ಆಗುತ್ತೆ. ಆ ದೃಷ್ಟಿಯಿಂದ ತಂಪೊತ್ತಿನಲ್ಲಿ ಬೆಳಗಿನ ಜಾವ ಅಥವಾ ಸಾಯಂಕಾಲದಲ್ಲಿ ನಾವು ಈ ಇಂಡಿ ಮಿಶ್ರಣವನ್ನು ಕೊಡೋದ್ರಿಂದ ಈ ಹೆಚ್ಚು ದೇಹದ ಉಷ್ಣತೆ ಜಾಸ್ತಿ ಆಗೋದನ್ನು ತಡೆಗಟ್ಬೋದು, ಅವುಗಳು ಆರಾಮಾಗಿ ಅವುಗಳನ್ನ ಜೀರ್ಣಿಸ್ಕೊಳ್ತವೆ ಕಡ. ಹಾಗೆ ರಾತ್ರಿಯ ಸಂದರ್ಭದಲ್ಲಿ ಒಣ ಮೇವನ್ನು ಕೊಡಿ, ಬೆಳಗ್ಗೆಯ ಸಂದರ್ಭದಲ್ಲಿ ಹೆಚ್ಚು ನೀರಿನಂಶ ಇರತಕ್ಕಂಥ ಮೇವನ್ನು ಕೊಡಿ. ನೀರಿನಂಶ ಇರತಕ್ಕಂಥ ಮೇವು ಅಂದ ತಕ್ಷಣ ಮತ್ತೆ ಈ ಒಣ ಮೇವನ್ನು ನೆನೆಸಿರ್ತಕ್ಕಂಥ ಮೇವು ಇರ್ಬೋದು, ನೀವೇನಾದರೂ ರಸಮೇವು ಮಾಡ್ಕೊಂಡಿದ್ರೆ ರಸಮೇವು, ಅಥವಾ ನಾನು ಮರಗಳ ಬಗ್ಗೆ ಹೇಳಿದೆ ಮೇವಿನ ಮರಗಳು, ಈ ಚೊಗಚೆ ಇರ್ಬೋದು, ನುಗ್ಗೆ ಸೊಪ್ಪು ಅಥವಾ ಸುಬಾಬುಲ್, ಈ ಮರದ ತೊಪ್ಪಲನ್ನು ತಂದು ಹಾಕಿ ಈ ಮರಗಳನ್ನು ಬೆಳೆಸ್ಕೊಳ್ಳೋ ಅನುಕೂಲ ಏನಂದರೆ ನಿರಂತರವಾಗಿ 5-6 ವರ್ಷ ನಿಮಗೆ ಬರ್ತಾ ಇರುತ್ತೆ, ಮತ್ತು ಹೆಚ್ಚು ಶ್ರಮ ವಹಿಸಿ ಅದನ್ನು ನಾವು ಮಾಡ್ಕೊಳ್ಬೇಕಾಗಲಿಲ್ಲ, ಮತ್ತು ಪೋಷಕಾಂಶಗಳ ದೃಷ್ಟಿಯಿಂದನೂ ಹೆಚ್ಚು ಪೋಷಕಾಂಶಗಳಿರುತ್ತೆ. ಹಾಗಾಗಿ ಹೈನುಗಾರಿಕೆಯನ್ನು ಅಥವಾ ಬೇರೆ ಕುರಿ ಮೇಕೆ ಸಾಕಾಣಿಕೆಯನ್ನೇ ಉದ್ಯೋಗ ಅಂತ ಮಾಡ್ತಕ್ಕಂಥ ರೈತರು ಮೇವಿನ ಮರಗಳ ಬೆಳೆಸೋದ್ರ ಕಡೆಯೂ ಹೆಚ್ಚು ಗಮನ ಕೊಡಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಡಾಕ್ಟರ್, ಈ ಎಲ್ಲ ಸಿದ್ಧತೆಗಳನ್ನು ನಮ್ಮ ರೈತರು ಮಾಡಿಕೊಳ್ಳಲಿ, ವಿಶೇಷವಾಗಿ ಬೇಸಿಗೆಯಲ್ಲಿ ಕಡಿಮೆ ವೆಚ್ಚದಾಯಕ ಒಣಹುಲ್ಲನ್ನು ಪೌಷ್ಟಿಕಯುಕ್ತವಾಗಿ ಮಾಡೋದ್ರ ಜೊತೆಗೆ ಜಾನುವಾರುಗಳ ಆರೋಗ್ಯವನ್ನು, ಅವುಗಳ ಹೈನುಗಾರಿಕೆಯ ಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ, ಜೊತೆಗೆ ಅವುಗಳ ಸಂತಾನಾಭಿವೃದ್ಧಿಯ ಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಕೂಡ ಈ ಎಲ್ಲ ತಮ್ಮ ಸಲಹೆಗಳು ಪೂರಕವಾಗಿವೆ. ಈ ಎಲ್ಲ ಸಲಹೆಗಳನ್ನು ನಮ್ಮ ರೈತರು ಚಾಚು ತಪ್ಪದೆ ಪಾಲನೆ ಮಾಡಲಿ, ತಮ್ಮ ಜಾನುವಾರುಗಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮ ಎಲ್ಲ ಸಲಹೆಗಳು ನಮ್ಮ ರೈತರಿಗೆ ಮತ್ತಷ್ಟು ಅವರ ಜೀವನವನ್ನು ಮತ್ತು ಅವರ ಆದಾಯವನ್ನು, ಆರೈಕೆ ಪಾಲನೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರಿಗೂ ನಮಸ್ಕಾರ. ಇದುವರೆಗೆ ವೈಜ್ಞಾನಿಕವಾಗಿ ಜಾನುವಾರುಗಳ ಪಾಲನೆ ಪೋಷಣೆ ಕುರಿತು ಪಶು ವಿಜ್ಞಾನಿಯಾದ ಡಾಕ್ಟರ್ ಬಿಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪ್ರಸಾದ್. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಡ್ಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ.

ಸುಸ್ತಿ